ಈ ತೆಂಗಿನ ತೋಟಗಳನ್ನು ಹೇಗೆ ನಿರ್ವಹಣೆ ಮಾಡ್ಕೋಬೇಕು, ತೆಂಗಿನ ಕೃಷಿಯನ್ನು ಹೇಗೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ದಯಮಾಡಿ ಮಾಡಿಕೊಡ್ತೀರಾ? ಖಂಡಿತ ಸರ್. ತಾವು ಹೇಳಿದ ಹಾಗೆ ಹವಾಮಾನ ವೈಪರೀತ್ಯ, ಮಳೆ ಮತ್ತು ನೀರಿನ ಕೊರತೆಯಿಂದಾಗಿ ತೆಂಗಿನ ಕೃಷಿ ಒಂದೇ ಅಲ್ಲ, ಹೆಚ್ಚಿನ ತೋಟಗಾರಿಕಾ ಬೆಳೆಗಳಲ್ಲಿಯೂ ಕೂಡ ವರ್ಷದಿಂದ ವರ್ಷಕ್ಕೆ ಏನಾದರೂ ಒಂದು ವೈಪರೀತ್ಯ ಉಂಟಾಗಿ ರೈತರಿಗೆ ಬೆಳೆ ನಷ್ಟ ಆಗ್ತಾ ಇದೆ. ಯಾವುದೇ ಉತ್ತಮ ಬೆಳೆ ಪಡಿಬೇಕು ಅಂತ ಹೇಳಿದಾಗ ಮೂಲ ಸಂಪನ್ಮೂಲಗಳಾದಂತಹ ನೀರು ಮತ್ತು ಮಣ್ಣಿನ ಆರೋಗ್ಯ ಮತ್ತು ಅವುಗಳ ಸಂರಕ್ಷಣೆ ಬಹಳ ಮುಖ್ಯ. ಮೊದಲು ಕೆರೆ ಬಾವಿ ಹೊಂಡಗಳಿಂದ ಪಂಪ್ ಮಾಡಿ ತೆಂಗಿನ ತೋಟಗಳಿಗೆ ಬೇಸಿಗೆ ಕಾಲದಲ್ಲಿ ನೀರು ಹಾಯಿಸಿ ತೋಟವನ್ನು ಸುಸ್ಥಿತಿಯಲ್ಲಿ ಇಡಲಾಗ್ತಿತ್ತು. ಯಾವಾಗ ಅಂತರ್ಜಲ ಬಳಕೆ ಅಂದರೆ ಬೋರ್ವೆಲ್ ನೀರು ಹೆಚ್ಚಿನ ಪ್ರಮಾಣ ರೀತಿಯಲ್ಲಿ ಉಪಯೋಗಿಸಲಿಕ್ಕೆ ಪ್ರಾರಂಭ ಆಯಿತೋ ಕ್ರಮೇಣ ನೀರಿನ ಕೊರತೆಯೂ ಉಂಟಾಗ್ತಾ ಬಂತು. ಜೊತೆಗೆ ಮಳೆ ಪ್ರಮಾಣವೂ ಕಡಿಮೆ ಆಗ್ತಾ ಬಂದು ಈ ರೀತಿಯ ಒಂದು ವಿವಿಧ ಸಮಸ್ಯೆಗಳು, ಕೀಟ ಮತ್ತು ರೋಗಗಳು ಇಂಥವೆಲ್ಲ ಕಾಣಿಸಿಕೊಂಡು ಇಳುವರಿ ಕಡಿಮೆ ಆಗ್ತಾ ಬಂದಿದೆ. ಮುಖ್ಯವಾಗಿ ಈ ಹೆಚ್ಚಿನ ಇಳುವರಿಯನ್ನು ನಾವು ಪಡಿಬೇಕು ಅಂತಂದರೆ ಈ ತೆಂಗಿನ ತೋಟಗಳಲ್ಲಿ ಮಣ್ಣಿನ ಫಲವತ್ತತೆಯ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ತೆಂಗಿನ ತೋಟಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಗೂ ಸಾವಯವ ಪದಾರ್ಥಗಳ ಬಳಕೆ ಕಡಿಮೆ ಆಗ್ತಾ ಬಂದಿದೆ. ಇವಾಗ ಸರಿಯಾದ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವಂತಹ ಮಾಹಿತಿಯೂ ಕೂಡ ಹೆಚ್ಚಿನ ರೈತರಿಗೆ ಇನ್ನೂ ಅದು ಮನದಟ್ಟಾಗಿಲ್ಲ. ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಸಾವಯವ ಹಾಗೂ ರಾಸಾಯನಿಕ ಗೊಬ್ಬರಗಳನ್ನು ತೆಂಗಿನ ಗಿಡಗಳಿಗೆ ಒದಗಿಸಿದ ಕಾರಣ ಇಳುವರಿನಲ್ಲಿ ಗಮನಾರ್ಹವಾಗಿ ಕಡಿಮೆ ಆಗ್ತಾ ಇದೆ. ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಳಬೇಕು ಅಂದರೆ ಸಾವಯವದ ಬಳಕೆ ಬಹಳ ಮುಖ್ಯ. ತೆಂಗಿನ ತೋಟಗಳಲ್ಲೇ ದೊರೆಯುವಂತಹ ತ್ಯಾಜ್ಯ ವಸ್ತುಗಳನ್ನು ಗೊಬ್ಬರವಾಗಿ ಪರಿವರ್ತಿಸಿ ಮಣ್ಣಿಗೆ ಸೇರಿಸಬೇಕು. ತೋಟದಲ್ಲಿ ಬೀಳುವಂತಹ ಒಣಗಿದ ತೆಂಗಿನ ಗರಿಗಳನ್ನು, ತೆಂಗಿನ ಸಿಪ್ಪೆ ಮುಂತಾದವುಗಳನ್ನು ಚಿಕ್ಕದಾಗಿ ಕತ್ತರಿಸಿ, ಈ ಚಿಕ್ಕದಾಗಿ ಕತ್ತರಿಸಲಿಕ್ಕೆ ಈಗ ಮಷಿನ್ಗಳು ಇದ್ದಾವೆ, ಕತ್ತರಿಸಿ ಮರದ ಸುತ್ತನೂ ಹೊದಿಕೆ ಮಾಡಬೇಕು. ಈ ತ್ಯಾಜ್ಯ ವಸ್ತುಗಳನ್ನು ಬಹುಬೇಗ ಗೊಬ್ಬರವಾಗಿ ಪರಿವರ್ತಿಸುವಂತಹ ಎರೆಹುಳುಗಳು, ಸೂಕ್ಷ್ಮ ಜೀವಾಣುಗಳು ಕೂಡ ಈಗ ಲಭ್ಯ ಇದೆ. ಹಾಗೆಯೇ ತೋಟಗಳಲ್ಲಿ ತೇವಾಂಶವನ್ನು ಕಾಪಾಡಿಕೊಂಡಾಗ ಈ ಎರೆಹುಳು ಸೂಕ್ಷ್ಮ ಜೀವಾಣುಗಳ ಕ್ರಿಯೆಗಳಿಂದಾಗಿ ಮಣ್ಣಿನ ಆರೋಗ್ಯನೂ ಉತ್ತಮಗೊಳ್ಳುತ್ತದೆ. ಜೊತೆಗೆ ತೆಂಗಿನ ತೋಟಗಳಲ್ಲಿ ದ್ವಿದಳ ಧಾನ್ಯಗಳನ್ನು ಸಾಕಷ್ಟು ಬೆಳೆಸಿದರೂ ಕೂಡ ಫಲವತ್ತತೆ ಇಂಪ್ರೂವ್ ಆಗ್ತಾ ಹೋಗ್ತದೆ. ಇನ್ನು ಮುಖ್ಯವಾಗಿ ಈ ತೆಂಗಿನ ಮರಗಳ ಬೇರು ಮೇಲ್ಗಡೆ ಇರೋದ್ರಿಂದ ನೀರನ್ನು ಕೊಡೋದು ಬಹಳ ಮುಖ್ಯವಾಗುತ್ತೆ. ಈ ತೆಂಗಿನ ಮರಗಳಿಗೆ ನಾವು ನೀರನ್ನು ಹೇಗೆ ಕೊಡಬೇಕಾಗತ್ತೆ, ಗೊಬ್ಬರದ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಅಂತೀರಿ? ತೆಂಗಿಗೆ ನೀರು ಕೊಡೋದು ಮತ್ತು ಗೊಬ್ಬರ ನಿರ್ವಹಣೆ ಮಾಡೋದು ಇವು ಎರಡೂ ಕೂಡ ಅತಿ ಮುಖ್ಯವಾದಂತಹ ಅಂಶಗಳು. ಜೊತೆಗೆ ಸಾವಯವ ಗೊಬ್ಬರಗಳನ್ನು ಮಾತ್ರ ರೈತರು ಈ ಹಿಂದೆ ಕೊಡ್ತಾ ಇದ್ರು, ಆದರೆ ಸಾವಯವ ಗೊಬ್ಬರ ಜೊತೆಗೆ ರಾಸಾಯನಿಕ ಗೊಬ್ಬರಗಳ ನಿರ್ವಹಣೆಯೂ ಅತಿ ಮುಖ್ಯ. ಒಂದು ವಿಚಾರ ಅಂತ ಹೇಳಿದ್ರೆ ತೆಂಗಿನಲ್ಲಿ ಪ್ರತಿ ತಿಂಗಳು ಒಂದು ಹೂಗೊಂಚಲು ಹೊರಬರ್ತದೆ. ಹಾಗಿರುವಾಗ ಒಂದು ವರ್ಷದಲ್ಲಿ 10-12 ಹೂಗೊಂಚಲುಗಳು ವಿವಿಧ ಹಂತದಲ್ಲಿ ಬೆಳವಣಿಗೆ ಆಗ್ತಾ ಇರೋದ್ರಿಂದ ಆ ತೆಂಗಿನಕಾಯಿಗಳ ಬೆಳವಣಿಗೆಗೆ ನಿರಂತರ ಒಂದು ಪೋಷಕಾಂಶಗಳ ಲಭ್ಯತೆ ದೊರೀತಾ ಇರಬೇಕಾಗ್ತದೆ. ಪ್ರತಿ ವರ್ಷ ಮರ ಒಂದಕ್ಕೆ 50 kg ಕೊಟ್ಟಿಗೆ ಗೊಬ್ಬರವನ್ನು ಮುಂಗಾರು ಸಮಯದಲ್ಲಿ ತಪ್ಪದೇ ನೀಡಬೇಕು. ಜೊತೆಗೆ 1-2 kg ಬೇವಿನ ಹಿಂಡಿ ಅಥವಾ ಎರೆಹುಳು ಗೊಬ್ಬರ ಅಥವಾ ಕುರಿ ಗೊಬ್ಬರ ನೀಡಿದರೆ ತಪ್ಪೇನಿಲ್ಲ. ಇನ್ನು ಫಸಲು ಬಿಡಲು ಪ್ರಾರಂಭ ಆದ ನಂತರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶಿಫಾರಸು ಮಾಡಿರುವಂಥದ್ದು ಅಂದರೆ 500 g ಸಾರಜನಕ, 320 g ರಂಜಕ ಹಾಗೂ 1200 g ಪೊಟ್ಯಾಷ್ ಒದಗಿಸುವಂತಹ ಗೊಬ್ಬರಗಳನ್ನು ಪ್ರತಿ ವರ್ಷ ಕೊಡಬೇಕಾಗ್ತದೆ. ಇದನ್ನೇ 4 ಭಾಗ ಮಾಡಿ ನೀರಿನ ಅನುಕೂಲತೆ ಇರುವಂಥವರು 3 ಕೊಡುವುದು ಕೂಡ ಬಹಳ ಸೂಕ್ತವಾದದ್ದು. ಇನ್ನು ರಸಾವರಿ ಮೂಲಕ ರಾಸಾಯನಿಕ ಗೊಬ್ಬರಗಳನ್ನು ಕೊಡುವಂತಹ ವ್ಯವಸ್ಥೆ ಮಾಡಿಕೊಂಡಿದ್ರೆ ಇನ್ನೂ ಉತ್ತಮ. ಈ ರೀತಿ ಮಾಡಿಕೊಂಡಾಗ ಪ್ರತಿ ತಿಂಗಳಿಗೆ ನಾವು ಗೊಬ್ಬರವನ್ನು ಉಣಿಸೋದ್ರಿಂದ ತೆಂಗಿನ ಇಳುವರಿನಲ್ಲಿ ಸಾಕಷ್ಟು ಹೆಚ್ಚಳ ಕಾಣಲಿಕ್ಕೆ ಸಾಧ್ಯತೆ ಇದೆ. ಇನ್ನು ನೀರಾವರಿ ಬಗ್ಗೆ ಹೇಳೋದಾದರೆ ಹನಿ ನೀರಾವರಿ ಈಗ ಎಲ್ಲ ಕಡೆ ಪ್ರಚಾರ ಇದೆ, ಅದೇ ಶ್ರೇಷ್ಠವಾದದ್ದು. ಮಣ್ಣು ಮತ್ತು ಹವಾಗುಣವನ್ನು ಅವಲಂಬಿಸಿ ದಿನಕ್ಕೆ 35-40 L ನೀರು ಕೊಟ್ಟರೆ ಸಾಕಾಗ್ತದೆ ಒಂದು ತೆಂಗಿನ ಮರಕ್ಕೆ. ನೀರಿನ ಲಭ್ಯತೆ ಕಡಿಮೆ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ರೈತರೆಲ್ಲರೂ ಬಿದ್ದ ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು, ಇನ್ನು ಹೆಚ್ಚಿನ ನೀರು ಹೊರಗೆ ಹರಿದು ಹೋಗದಂತೆ ಅಲ್ಲಲ್ಲಿ ಬದುಗಳನ್ನು ನಿರ್ಮಿಸಿಕೊಳ್ಳೋದು, ಇನ್ನು ಪಾಲಿಥೀನ್ ಹೊದಿಕೆಯಿಂದ ಲೈನಿಂಗ್ ಮಾಡಿದ ಕೃಷಿ ಹೊಂಡಗಳನ್ನು ನಿರ್ಮಿಸಿಕೊಳ್ಳುವುದು, ಎಲ್ಲರಿಗೂ ಗೊತ್ತಿರೋ ಹಾಗೆ ಕೃಷಿ ಹೊಂಡಗಳಿಗೂ ಕೂಡ ಸರ್ಕಾರ ಕೂಡ ಸಾಕಷ್ಟು ಸಹಾಯಧನವನ್ನು ನೀಡ್ತಾ ಇದೆ. ಇನ್ನು ಈಗಾಗಲೇ ಇರುವಂತಹ ಬೋರ್ವೆಲ್ಗಳಿಗೆ ನೀರು ಮರುಪೂರಣ ಮಾಡುವಂತಹ ವ್ಯವಸ್ಥೆ ಕೂಡ ಅತ್ಯಂತ ಮುಖ್ಯವಾದದ್ದು. ಅದನ್ನ ಎಲ್ಲಾ ರೈತರು ತಪ್ಪದೆ ಅನುಸರಿಸ್ತಾ ಇದ್ರೆ ಒಂದು ನೀರಿನ ಸಂರಕ್ಷಣೆಯನ್ನು ನಾವು ಮಾಡಿದಂಗೆ ಆಗ್ತದೆ. ಇದರಿಂದ ತೆಂಗಿನ ತೋಟಗಳಿಗೆ ನೀರನ್ನು ಕೊಡೋದಕ್ಕೂ ಕೂಡ ಅನುಕೂಲವಾಗುತ್ತೆ. ಖಂಡಿತ. ಇನ್ನು ಮುಖ್ಯವಾಗಿ ಈ ಹೊಸದಾಗಿ ತೆಂಗಿನ ತೋಟ ಮಾಡುವಂಥವರು ಪ್ರಾರಂಭದಲ್ಲಿ ಯಾವ್ಯಾವ ವಿಷಯಗಳ ಕಡೆಗೆ ವಿಶೇಷವಾದ ಗಮನ ಕೊಡಬೇಕಾಗತ್ತೆ, ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರಿ? ಮೊದಲನೇದಾಗಿ ಉತ್ತಮ ತಳಿಯ ಸಸಿಗಳನ್ನು ರೈತರು ಖರೀದಿ ಮಾಡಬೇಕಾಗತ್ತೆ. ಇದಕ್ಕೆ ರೆಪ್ಯೂಟೆಡ್ ನರ್ಸರಿಗಳಿಂದ ಅಂದರೆ ತೆಂಗು ಅಭಿವೃದ್ಧಿ ಮಂಡಳಿ ಉತ್ಪಾದಿಸುವಂತಹದ್ದು. ಉದಾಹರಣೆಗೆ ನಮ್ಮ ಮಂಡ್ಯದ ಹತ್ತಿರ ಲೋಕಸರ ಅಂತ ನರ್ಸರಿ ಇದೆ ಒಂದು, ತೆಂಗು ಅಭಿವೃದ್ಧಿ ಮಂಡಳಿಯವರದು. ಬಹಳ ಉತ್ತಮವಾದಂಥ ಸಸಿಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಅಥವಾ ಇನ್ನು ತೋಟಗಾರಿಕಾ ಇಲಾಖೆಗಳು ಉತ್ಪಾದನೆ ಮಾಡುವಂತಹ ನರ್ಸರಿಗಳಿಂದ ತೆಂಗಿನಗಳನ್ನು ಪಡೀಬೇಕು. ಇನ್ನು ಪ್ಲಾಂಟೇಷನ್ ಬೆಳೆಗಳ ಕೇಂದ್ರೀಯ ಸಂಶೋಧನಾ ಸಂಸ್ಥೆ ಕಾಸರಗೋಡು ಏನಿದೆ ಅಲ್ಲಿ, ಮತ್ತು ಇನ್ನು ದಕ್ಷಿಣ ಭಾರತದಲ್ಲಿ ಹಲವಾರು ಕೃಷಿ ವಿಶ್ವವಿದ್ಯಾನಿಲಯಗಳ ತೆಂಗು ಸಂಶೋಧನಾ ಕೇಂದ್ರಗಳು ಅಂತ ಇವೆ ಅಲ್ಲಿ, ಇವೆಲ್ಲವೂ ಕೂಡ ಅಧಿಕ ಇಳುವರಿ ಕೊಡುವಂತಹ ಬಹಳಷ್ಟು ಸ್ಥಳೀಯ ತಳಿಗಳನ್ನು ಸುಧಾರಣೆ ಮಾಡಿದ್ದಾರೆ. ಜೊತೆಗೆ T:D ಮತ್ತು D:T ಹೈಬ್ರಿಡ್ ತಳಿಗಳನ್ನು ಮತ್ತು ಮುಖ್ಯವಾಗಿ ಎಳನೀರು ತಳಿಗಳನ್ನು ಕೂಡ ಬಿಡುಗಡೆ ಮಾಡಿ ಶಿಫಾರಸು ಮಾಡಿದ್ದಾರೆ. ಉದಾಹರಣೆಗೆ ನಮ್ಮ ಕಲ್ಪ ಜ್ಯೋತಿ, ಕಲ್ಪ ಸೂರ್ಯ ಅನ್ನುವಂತಹ ತಳಿಗಳು ಎಳನೀರಿಗೆ ಸೂಕ್ತವಾದಂಥ ತಳಿಗಳು. ಇನ್ನು ಕಲ್ಪರಕ್ಷ, ಕಲ್ಪಶ್ರೀ ಅನ್ನುವಂಥದ್ದು ಎಲ್ಲದಕ್ಕೂ ಎಳನೀರಿಗೂ ಉಪಯೋಗಕ್ಕೆ ಬರ್ತದೆ, ಕೊಬ್ಬರಿಗೂ ಉಪಯೋಗಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಆಗ್ತದೆ. ಮತ್ತು ಕೆಲವು ಈ ರೂಟ್ ವಿಲ್ಟ್ ಬೇರು ಸೊರಗ ರೋಗ ಅಂತ ಒಂದಿದೆ ರೋಗ, ಅದನ್ನು ತಡೆಗಟ್ಟಿಕೊಳ್ಳುವಂಥ ಶಕ್ತಿ ಕೂಡ ಈ ಕಲ್ಪಶ್ರೀ ಕಲ್ಪರಕ್ಷ ತಳಿಗಳಿಗಿದೆ. ಹೀಗೆ ಆಯಾ ಪ್ರದೇಶಕ್ಕೆ ಸೂಕ್ತವಾದಂತಹ ತಳಿಗಳ ಗಿಡಗಳನ್ನೇ ಪಡೆಯೋದು ಮೊದಲನೇ ಒಂದು ಮುಖ್ಯವಾದಂಥ ಒಂದು ಕಾರ್ಯಕ್ರಮ. ಇನ್ನು ನಾಟಿ ಮಾಡುವ ಕಾರ್ಯಕ್ರಮದಲ್ಲಿ ಮಣ್ಣಿನ ಗುಣಧರ್ಮವನ್ನು ಅವಲಂಬಿಸಿಕೊಂಡು 0.6 ಘನಮೀಟರ್ನಿಂದ 1 ಘನಮೀಟರ್ ಆಳದ ಕುಣಿಗಳನ್ನು ತೆಗೆದು ಅದನ್ನು 9 x 9 ಅಂತರದಲ್ಲಿ ತೆಗಿಬೇಕು. ಅದೇ ಇನ್ನು ಗಿಡ್ಡ ತಳಿಗಳಾದಲ್ಲಿ, ಅಂದರೆ ಈ ಹೈಬ್ರಿಡ್ ತಳಿಗಳಾದರೆ ಅದಕ್ಕೆ 7.5 x 7.5 ಅಂತರ ಕೊಡಬೇಕು. ಇನ್ನು ಬದುಗಳಲ್ಲಿ ಪ್ಲಾಂಟಿಂಗ್ ಮಾಡೋದಾದರೆ 7x7 ಅಂತರದಲ್ಲಿ ಕೂಡ ಕೊಡಲಿಕ್ಕೆ ಶಿಫಾರಸಿದೆ. ಈ ರೀತಿ ಕುಣಿಗಳನ್ನು ತೆಗೆದಾದ್ಮೇಲೆ ಕುಣಿಯ ಅರ್ಧದಷ್ಟು ಭಾಗಕ್ಕೆ ಮೇಲ್ಮಣ್ಣು, ಸಾವಯವ ಗೊಬ್ಬರ ಮತ್ತು ಮರಳು ಇದನ್ನು 2:1:1 ಪ್ರಮಾಣದಲ್ಲಿ ಹಾಕಿಕೊಳ್ಬೇಕು. ನಂತರ 12-18 ತಿಂಗಳ ವಯಸ್ಸಿನ ಗಿಡಗಳನ್ನು ಕುಣಿಯ ಆಳದಲ್ಲೇ ನೆಟ್ಟು ಬದುಕಿಸಿಕೊಳ್ಬೇಕು. ಇದು ಅತಿ ಮುಖ್ಯವಾದಂತಹ ಒಂದು ಅಂಶ. 2.5-3 ಅವಧಿನಲ್ಲಿ, ಅಂದ್ರೆ ಈ ಕಾಂಡದ ಭಾಗ ಹೊರಕ್ಕೆ ಕಾಣುವಷ್ಟರಲ್ಲಿ ನಿಧಾನವಾಗಿ ನಾವು ಪ್ರತಿ ವರ್ಷ ಹಾಕುವಂತಹ ಕೆಂಪು ಮಣ್ಣು, ಕೊಟ್ಟಿಗೆ ಗೊಬ್ಬರಗಳಿಂದ ಕುಣಿಯ ಭಾಗ ಮುಚ್ಚುತ್ತಾ ಬರ್ತದೆ. ಇದರಿಂದಾಗಿ ಆಗುವಂತ ಲಾಭ ಏನು ಅಂತ ಹೇಳಿದ್ರೆ, ಈ ತೆಂಗಿನ ಮರದ ಬುಡಭಾಗವನ್ನು ಗಮನಿಸಿದ್ರೆ ಅಲ್ಲಿ ಬೇರು ಬರುವಂತ ಭಾಗ ಅಂತಲೇ ಒಂದಿದೆ, ಅದಕ್ಕೆ ಬೋಲ್ ರೀಜನ್ ಅಂತ ಕರಿತೇವೆ. ಅದು ಸುಮಾರು 1 ಮೀಟರ್ ಎತ್ತರದವರೆಗೆ ಒಂಥರ ಉಬ್ಬಿದ ಭಾಗ ಅದು. ಅದು ನೆಲಮಟ್ಟಕ್ಕಿಂತ ಆಳಕ್ಕೆ ಇದ್ರೆ, ಅಂದ್ರೆ ನಾವು ತೆಂಗಿನ ಗಿಡಗಳನ್ನು ಆಳದಲ್ಲೇ ನೆಟ್ಟು ಬದುಕಿಸಿದ್ರೆ ಆ ಬೇರು ಬರುವಂತಹ ಜಾಗ ನೆಲದ ಆಳದಲ್ಲಿರ್ತದೆ, ಅಂದ್ರೆ ನೆಲಮಟ್ಟಕ್ಕಿಂತ ಆಳದಲ್ಲಿರ್ತದೆ, ಕೆಳಗಡೆ ಇರುತ್ತೆ. ಹಾಗಾಗಿ ಬೇರೆ ಏನು ಬಂದರೂ ಕೂಡ ಅದು ಮಣ್ಣಿನ ಒಳಗಡೆನೆ ಬರ್ತದೆ, ಬೇರುಗಳು ಮೇಲಕ್ಕೆ ಕಾಣಿಸ್ಕೊಳ್ಳೋದಿಲ್ಲ. ಇದು ಅತಿ ಮುಖ್ಯವಾದಂತಹ ಒಂದು ಅಂಶ ಆಗಿರ್ತದೆ. ಇದ್ರ ಕಡೆಗೆ ರೈತರು ಗಮನ ಕೊಡಬೇಕು ಅಂತೀರಿ? ಖಂಡಿತ ಸರ್. ಇತ್ತೀಚಿನ ವರ್ಷಗಳಲ್ಲಿ ನಾವು ಒಂದೇ ಬೆಳೆಗಿಂತ ಮಿಶ್ರ ಬೆಳೆ ಬೇಸಾಯವನ್ನು ಮಾಡಬೇಕು ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರ, ಯಾಕೆಂದರೆ ಮಾರುಕಟ್ಟೆಯಲ್ಲೂ ಕೂಡ ಈ ಬೆಲೆ ಏರಿಳಿತಗಳು ಸಾಮಾನ್ಯವಾಗಿ ಇದ್ದೇ ಇರ್ತವೆ, ಬೆಲೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಕೂಡ ಆಗ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಈ ಮಿಶ್ರ ಬೆಳೆಗಳು ಇದ್ದಾಗ ರೈತರಿಗೆ ಸಾಕಷ್ಟು ಅನುಕೂಲ ಅಂತ ನಾವು ಕಂಡಿದ್ದೀವಿ. ಹಾಗಾದರೆ ಈ ತೆಂಗಿನ ತೋಟದಲ್ಲಿ ಯಾವ್ಯಾವ ಮಿಶ್ರ ಬೆಳೆ ಬೇಸಾಯವನ್ನು ನಾವು ಮಾಡ್ಕೋಬಹುದು ಅಂತೀರಿ? ಇದೊಂದು ವಿಸ್ತಾರವಾದಂಥ ಒಂದು ವಿಚಾರ. ಇದು ಬಹಳಷ್ಟು ಸಂಶೋಧನೆಗಳು ಎಲ್ಲ ನಡೆದು ಬಹಳಷ್ಟು ಆಯಾ ಪ್ರದೇಶಕ್ಕೆ ಸೂಕ್ತವಾದಂತಹ ಮಿಶ್ರ ಬೆಳೆಗಳನ್ನು ಕೂಡ ಶಿಫಾರಸು ಮಾಡಿದ್ದಾರೆ. ಮುಖ್ಯವಾಗಿ ಹೇಳೋದೇನೆಂದರೆ, ತೆಂಗು ಬೆಳೀತಾ ಇರುವಂತಹ ಪ್ರದೇಶದ ಮಣ್ಣು ಮತ್ತು ಹವಾಮಾನವನ್ನು ಅನುಸರಿಸಿ, ಇನ್ನು ಲಭ್ಯತೆ ಇರುವಂತಹ ಸಂಪನ್ಮೂಲಗಳ ಇತಿಮಿತಿಗಳನ್ನು ಅರಿತುಕೊಂಡು, ಅಲ್ಲದೆ ಕೆಲಸಗಾರರ ಲಭ್ಯತೆ, ಇವೆಲ್ಲ ಅಂಶಗಳ ಮೇರೆಗೆ ವಿವಿಧ ರೀತಿಯ ಉಪಬೆಳೆಗಳನ್ನು ನಾವು ಬೆಳೆಸಲಿಕ್ಕೆ ಶಿಫಾರಸು ಮಾಡ್ತೇವೆ. ಈ ಉದಾಹರಣೆಗೆ, ಪ್ರಾರಂಭದ 10-15 ವರ್ಷಗಳವರೆಗೆ ಅರಿಶಿನ, ನಿಂಬೆ, ಶುಂಠಿ, ಕಾಫಿ, ವಿವಿಧ ತರಕಾರಿಗಳು, ದ್ವಿದಳ ಧಾನ್ಯಗಳು ಮುಂತಾದವುಗಳನ್ನು ಬೆಳೆಸಿಕೊಳ್ಳಲಿಕ್ಕೆ ಶಿಫಾರಸು ಮಾಡಲಾಗ್ತದೆ. ಇನ್ನು ತೋಟದ ವಯಸ್ಸು 15-20 ವರ್ಷಗಳಾದ ನಂತರ ಕಾಳುಮೆಣಸು, ವೀಳ್ಯದೆಲೆ, ಕೊಕ್ಕೋ, ವೆನಿಲ್ಲಾ, ಅನಾನಸ್, ಪಪ್ಪಾಯ, ಲವಂಗ, ಏಲಕ್ಕಿ, ಜಾಯಿಕಾಯಿ ಹೀಗೆ ಮುಂತಾದ ಬಹುವಾರ್ಷಿಕ ಬೆಳೆಗಳನ್ನು ಲಾಭದಾಯಕವಾಗಿ ಬೆಳೆಸ್ಬೋದು. ಆದರೆ ಆಯಾ ಪ್ರದೇಶಕ್ಕೆ ಹೊಂದುವಂತಹ ಬೆಳೆಗಳನ್ನು ಆರಿಸಿಕೊಳ್ಳಬೇಕು, ಅದು ಮುಖ್ಯವಾದಂಥದ್ದು. ಇನ್ನು ಜೊತೆಗೆ ಮೇವಿನ ಹುಲ್ಲನ್ನು ಕೂಡ ನಾವು ಬೆಳೆಸಿ ತೆಂಗಿನ ತೋಟದಲ್ಲಿ ಡೈರಿ ಹಸುಗಳನ್ನು ಸಾಕಿಕೊಂಡ್ರೆ ಹಾಲು ಉತ್ಪಾದನೆಯನ್ನು ಕೈಗೊಳ್ಳಬಹುದು. ಇನ್ನು ಬೆಳೆದು ನಿಂತ ತೆಂಗು ಮತ್ತು ಅಡಿಕೆ ತೋಟಗಳ ವಿಶೇಷತೆನೇ ಇದು. ಏನಂತ ಹೇಳಿದ್ರೆ ಈ ಒಂದು ತೋಟಗಳಲ್ಲಿ ಈ ಸೂಕ್ಷ್ಮ ವಾತಾವರಣ ಅಂತ ಏನು ಕರೀತೇವೆ, ಮೈಕ್ರೋ ಕ್ಲೈಮೇಟ್, ಅದು ನಿರ್ಮಾಣ ಆಗ್ತದೆ. ಅದು ನಿರ್ಮಾಣ ಆಗೋದ್ರಿಂದ ಹಲವಾರು ಉಪಬೆಳೆಗಳನ್ನು ಬೆಳೆಸಲಿಕ್ಕೆ ಯೋಗ್ಯ ಆಗಿರ್ತದೆ. ಆದರೆ ಯಾವುದಕ್ಕೂ ಇಂತಹ ಮಿಶ್ರ ಬೆಳೆಗಳ ಕೃಷಿಯನ್ನು ಕೈಗೊಂಡಾಗ ನೀರು ಮತ್ತು ಕೆಲಸಗಾರರ ಲಭ್ಯತೆ ಅತಿ ಮುಖ್ಯವಾಗಿರ್ತದೆ. ಜೊತೆಗೆ ಮಿಶ್ರ ಬೆಳೆಗಳಿರುವ ಅಂದರೆ ಆಯಾ ಸುಧಾರಿತ ಬೇಸಾಯ ಕ್ರಮಗಳನ್ನು ಪ್ರತ್ಯೇಕವಾಗಿ ಪ್ರತಿಯೊಂದು ಬೆಳೆಗೂ ಅನುಸರಿಸಬೇಕು. ತೆಂಗಿಗೆ ಮಾಡಿದ್ದು ಸಾಕಾಗ್ತದೆ ಅದಕ್ಕೆ ಅಂತ ಹೇಳಿ ನಾವು ತಿಳ್ಕೋಬಾರದು. ಅದಕ್ಕೆ ಬೇಕಾದಂತಹ ವ್ಯವಸಾಯ ಕ್ರಮವನ್ನು, ಬೇಸಾಯ ಕ್ರಮವನ್ನು ಅನುಸರಿಸಲೇಬೇಕು. ಇನ್ನು ವಿಸ್ತಾರವಾಗಿ ಹರಡಿ ಬೆಳೆಯುವಂತಹ ಈ ಸಪೋಟ, ಮಾವು, ಹುಣಿಸೆ, ಗೇರು ಇಂಥವುಗಳನ್ನು ನಾವು ತೆಂಗಿನ ತೋಟಗಳಲ್ಲಿ ಬೆಳೆಸಲಿಕ್ಕೆ ಶಿಫಾರಸು ಮಾಡೋಲ್ಲ, ಯಾಕೆಂದರೆ ಅವು ತೆಂಗಿನ ಇಳುವರಿಯನ್ನು ಕುಂಠಿತಗೊಳಿಸ್ತವೆ. ಅಂದರೆ ಈಗೇನು ಸಂಶೋಧನೆ ಒಂದು ಮಾಡಿ ಶಿಫಾರಸು ಮಾಡಿರುವಂಥ ಬೆಳೆಗಳನ್ನೇ ಬೆಳ್ಕೊಳ್ಳೋದು ಒಳ್ಳೆಯದು ಅಂತೀರಿ? ಖಂಡಿತ. ಇನ್ನು ಈ ತೆಂಗಿನ ತೋಟದಲ್ಲಿ ಆಗಾಗ ಉಳುಮೆ ಮಾಡುವಂಥ ಪದ್ಧತಿ ಬಳಕೆಯಲ್ಲಿದೆ. ಹೌದು. ಇದರಿಂದ ತೆಂಗಿನ ಮರಗಳಿಗೇನಾದರೂ ತೊಂದರೆ ಆಗ್ತಾ ಇದೆಯೇ? ಈ ಉಳುಮೆ ಮಾಡೋ ಪದ್ಧತಿ ಯಾಕಿದೆ ಅಂತ ಹೇಳೋದಾದರೆ ಈ ಮೇಲ್ಮಣ್ಣು ಸಡಿಲ ಆಗ್ತದೆ, ಸಡಿಲಗೊಳ್ಳೋದ್ರಿಂದ ಉತ್ತಮವಾಗಿ ಕಳೆ ನಿಯಂತ್ರಣಗೊಳ್ತದೆ, ಮತ್ತು ಬಿದ್ದ ಮಳೆ ನೀರು ಇಂಗ್ಲಿಕ್ಕೆ ಸಹಾಯವಾಗ್ತದೆ ಎನ್ನುವುದೆಲ್ಲ ಸರಿ. ಆದರೆ ನಿರಂತರ ಉಳುಮೆ ಮಾಡೋದ್ರಿಂದ ಅಂದರೆ ಆ ಉಳುಮೆ ಮಾಡುವಾಗ ಯಾವ ಯಂತ್ರಗಳನ್ನು ಬಳಸಿದ್ದೀವಿ, ಉದಾಹರಣೆಗೆ ಹೆವಿ ವೇಟ್ ಟ್ರ್ಯಾಕ್ಟರ್ಗಳನ್ನೇ ಬಳಸೋದ್ರಿಂದ ಇದರಿಂದ ಏನು ದುಷ್ಪರಿಣಾಮ ಆಗುತ್ತದೆ ಅನ್ನೋದು ಕೂಡ ಅದು ರೈತರು ಅರ್ಥಕೊಳ್ಬೇಕಾಗ್ತದೆ. ಇಂಥ ಹೆವಿ ವೇಟ್ ಎಕ್ವಿಪ್ಮೆಂಟ್ಸ್ಗಳನ್ನು ಅದರಲ್ಲಿ ತೋಟದಲ್ಲಿ ಓಡಾಡಿಸಿದಾಗ ಮೇಲ್ಮಣ್ಣು ಸಡಿಲ ಆಗೋದ್ರ ಜೊತೆಗೆ ಅಡಿಭಾಗದ ಮಣ್ಣು ಗಟ್ಟಿಯಾಗ್ತದೆ. ಇದು ಆಗಬಾರ್ದು, ಯಾಕೆಂದರೆ ತೆಂಗು ಮತ್ತು ಅಡಿಕೆ ಅಂತಹ ಬೆಳೆಗಳಿಗೆ ಈ ಸೂಕ್ಷ್ಮ ಬೇರುಗಳು, ತಂತ್ರು ಬೇರುಗಳು ಅಂತ ಏನು ಹೇಳ್ತವೆ ಅವೇ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಅಡಿಭಾಗದಲ್ಲಿ ಗಟ್ಟಿ ಆಯಿತು ಅಂದರೆ ಬೇರು ಬೆಳಿಲಿಕ್ಕೆ ಆಸ್ಪದ ಇರೋದಿಲ್ಲ. ಕೆಲವೊಮ್ಮೆ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚಿನ ಸಮಯ ಈ ತೆಂಗಿನ ಮರದ ಬುಡಭಾಗದವರೆಗೂ ಈ ಟ್ರ್ಯಾಕ್ಟರ್ ಓಡಿಸಿ ಉಳುಮೆ ಮಾಡ್ತಾರೆ. ಇದರಿಂದ ಏನಾಗ್ತದೆ ಅಂದ್ರೆ 1 ಅಡಿ ಆಳದವರೆಗೂ ಮರದ ಬೇರುಗಳು ಕತ್ತರಿಸಿದ್ದು ಹಾನಿಗೊಳ್ತದೆ. ಆದ ಕಾರಣ ಮರದ ಬುಡಭಾಗದಿಂದ 2 ಮೀಟರ್ ಸುತ್ತಳತೆಯಲ್ಲಿ ಸಾವಯವ ಹೊದಿಕೆಗಳಿರಬೇಕೇ ವಿನಃ ಅಲ್ಲಿ ಉಳುಮೆ ಆಗಬಾರ್ದು, ಅದು ಅದನ್ನ ಮಾಡಬಾರ್ದು. ಹೆವಿ ವೇಟ್ ಟ್ರ್ಯಾಕ್ಟರ್ ಬದಲು ವರ್ಷಕ್ಕೆ 1-2 ಸಾರಿ ಈ ಚಿಕ್ಕ ಟಿಲ್ಲರ್ಸ್ಗಳು ಸಿಗ್ತವೆ, ಚಿಕ್ಕ ಟಿಲ್ಲರ್ಗಳನ್ನು ಉಪಯೋಗಿಸಿ ತೋಟದ ಮಧ್ಯಭಾಗದಲ್ಲಿ ಉಳುಮೆ ಮಾಡ್ಕೋಬಹುದು. ಇನ್ನು ಮುಖ್ಯವಾಗಿ ಈ ಉಳುಮೆ ಮಾಡುವಾಗ ಬೇರುಗಳನ್ನು ಕತ್ತರಿಸಬಾರದು ಎನ್ನುವಂಥ ವಿಚಾರವನ್ನು ತಾವು ತಿಳಿಸ್ಕೊಟ್ರಿ. ಆದರೆ ಮತ್ತೆ ಈ ಹೊಸ ಬೇರ್ ಬರುತ್ತದೆ ಅನ್ನೋದು ಒಂದು ಅಭಿಪ್ರಾಯ ರೈತರಲ್ಲಿದೆ. ಈ ಕಾರಣಕ್ಕಾಗಿಯೇ ಗೊಬ್ಬರ ಹಾಕುವಾಗ 1 ಅಡಿ ಆಳಕ್ಕೆ ಈ ಬುಡವನ್ನು ಬಿಡಿಸಿ ಕೊಡಬೇಕು ಅಂತ ಹೇಳ್ತಾರೆ. ಇದು ವೈಜ್ಞಾನಿಕವಾಗಿ ಎಷ್ಟು ಸರಿ ಅಂತೀರಿ? ಇದು ವೈಜ್ಞಾನಿಕವಾಗಿ ನಾವು ಶಿಫಾರಸು ಮಾಡೋದಿಲ್ಲ, ಯಾಕೆಂತ ಹೇಳಿದ್ರೆ ತೆಂಗಿನ ಮರಗಳಲ್ಲಿ ನೀರು ಮತ್ತು ಆಹಾರ ತೆಗೆದುಕೊಳ್ಳುವಂತಹ ಬೇರುಗಳು 90 ಸೆಂಟಿಮೀಟರ್ ಆಳ ಹಾಗೂ ಬುಡದ ಸುತ್ತಲೂ 2-2.5 ಮೀಟರ್ ಸುತ್ತಳತೆಯಲ್ಲಿ ಮಾತ್ರ ಹರಡಿಕೊಂಡಿರ್ತದೆ. ಈ ಹಳೆ ಬೇರು ಒಣಗೋದು, ಹೊಸ ಬೇರು ಬರುವುದು, ಇದು ತೆಂಗಿನ ಮರಗಳಲ್ಲಿ ನಡೀತಾ ಇರುವಂತಹ ಒಂದು ಸಾಮಾನ್ಯ ಕ್ರಿಯೆ, ಅದು ತನ್ನಿಂತಾನೇ ನಡೀತಾ ಇರ್ತದೆ. ಆದರೆ ಕೃಷಿಕರಾಗಿ ನಾವು ಉಳುಮೆ ಮಾಡೋದಕ್ಕೋಸ್ಕರ ಅಥವಾ ಗೊಬ್ಬರ ಹಾಕುವುದಕ್ಕೆ ಅಂತ ಬೇರಿಗೆ ನಿರಂತರ ಹಾನಿ ಮಾಡ್ತಾ ಇರಬಾರ್ದು. ಇದರಿಂದ ಮರಗಳ ಆಯಸ್ಸು ಕಡಿಮೆ ಆಗ್ತದೆ, ಜೊತೆಗೆ ವಿವಿಧ ಕೀಟ ರೋಗಗಳ ಬಾಧೆಗೂ ತುತ್ತಾಗುವ ಸಂಭವ ಇರ್ತದೆ. ಇನ್ನು ಈ ತೆಂಗಿನ ಮರಗಳಲ್ಲಿ ಈ ಪೀಚುಗಳು ಉದುರುವಂಥ ಸಮಸ್ಯೆ ಇದೆ ಅಂತ ನಾವು ಕೇಳಿದ್ವಿ. ಈ ಸಮಸ್ಯೆಗೆ ಕಾರಣ ಏನು, ಇದರ ನಿಯಂತ್ರಣ ಹೇಗೆ ಅಂತೀರಿ? ಇದು ಮುಖ್ಯವಾಗಿ ನೀರಿನ ಕೊರತೆ, ಪೊಟ್ಯಾಶ್ ಮತ್ತು ಬೋರಾನ್ ಪೋಷಕಾಂಶಗಳ ಕೊರತೆ, ನೆರಳಿನಿಂದಾಗಿ ಮತ್ತು ಪರಾಗಸ್ಪರ್ಶ ಆಗದೇ ಇರುವಂಥದ್ದು, ಇನ್ನು ನೀರು ನಿಲ್ಲುವಂಥ ಪ್ರದೇಶಗಳಲ್ಲಿ ಬಸಿಗಾಲುವೆಗಳು ಇಲ್ಲದೇ ಇರುವಂಥದ್ದು, ಮತ್ತು ಕೀಟಬಾಧೆಗಳು, ಇವೆಲ್ಲವೂ ಕೂಡ ಕಾರಣಗಳಾಗಿರ್ತವೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ತಿಂಗಳಿಗೆ ಬರುವಂತಹ ಪ್ರತಿಯೊಂದು ಹೂಗೊಂಚಲಿನಲ್ಲಿ 70-80% ತೆಂಗಿನ ಹೀಚುಗಳು ಇರ್ತವೆ. ಶಾರೀರಿಕವಾಗಿ ಅಂದರೆ ಫಿಸಿಯಾಲಜಿಕಲಿ ಅವೆಲ್ಲವೂ ಫಲಗೊಂಡು ಗೊಂಚಲಿನಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ನೈಸರ್ಗಿಕವಾಗಿಯೇ ಅಂದರೆ ತಂತಾನೇ ಶೇಕಡ 50%-ಕ್ಕೂ ಹೆಚ್ಚಿನ ಹೀಚುಗಳು ಉದುರುತ್ತವೆ. ಇದಕ್ಕೆ ಫಿಸಿಯಾಲಜಿಕಲ್ ಫಿನಾಮಿನ ಅಂತ ನಾವು ಹೇಳ್ತೇವೆ. ಸೊ ಈ ಅಂಶವನ್ನು ತಿಳಿದುಕೊಂಡಿರಬೇಕು. ಇನ್ನು ಒಂದು ಗೊಂಚಲಿನಲ್ಲಿ 16 ಕಾಯಿಗಳು ನಿಲ್ತಾ ಇಲ್ಲ ಎಂದಾಗ ಮಾತ್ರ ಇದೊಂದು ನಿಜವಾದ ಸಮಸ್ಯೆ. ಅದನ್ನು ಅದು ಅದಕ್ಕೆ ಕಾರಣ ಏನು ಅಂತ ಪರಿಶೀಲಿಸಿ ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆ ನೀಡಬೇಕಾಗ್ತದೆ. ಇನ್ನು ಬಹಳಷ್ಟು ಕೀಟ ರೋಗಗಳು ಈ ತೆಂಗಿನ ಬೆಳೆಗೆ ತಗಲಿ ಅಪಾರವಾದಂಥ ಹಾನಿ ಉಂಟಾಗುತ್ತೆ. ಅಂಥ ಒಂದು ಕೀಟ ರೋಗಗಳು ಯಾವ್ಯಾವು, ನಿಯಂತ್ರಣ ಹೇಗೆ ಅಂತೀರಿ? ತೆಂಗಿನಕಾಯಿಗಳಿಗೆ ಬರುವಂತಹದ್ದು ಮುಖ್ಯವಾಗಿ ನುಸಿ ಪೀಡೆ, ಇನ್ನು ಮರಗಳಿಗೆ ಎಲೆಗಳಿಗೆ ಬರುವಂತಹದ್ದು ಗರಿ ತಿನ್ನುವಂತಹ ಹುಳು, ಸುಳಿ ಕೊರೆಯುವಂತಹ ರೈನೋಸರಸ್ ದುಂಬಿ, ಕೆಂಪು ಮೂತಿ ಹುಳು, ಇವು ಅತ್ಯಂತ ಮುಖ್ಯವಾದವು. ಉತ್ತಮ ಕೃಷಿ ನಿರ್ವಹಣೆ ಹೊಂದಿರುವಂತಹ ತೆಂಗಿನ ತೋಟಗಳಲ್ಲಿ ಈ ನುಸಿ ಪೀಡೆ ಬಾಧೆ ಸ್ವಲ್ಪ ಕಡಿಮೆ, ಅಂದರೆ ಅದನ್ನು ತಡೆದುಕೊಳ್ಳುವಂತಹ ಶಕ್ತಿ ಇರ್ತದೆ. ಆದರೆ ಈ ನುಸಿ ಪೀಡೆ ಗಾಳಿಯಿಂದಲೇ ಪ್ರಸಾರ ಆಗೋದ್ರಿಂದ ಈ ಪೀಡೆ ಹೆಚ್ಚಿರುವಂತಹ ಬೇರೆ ತೋಟಗಳಿಂದ ಮತ್ತೆ ಈ ಆರೋಗ್ಯವಂತ ತೋಟಗಳು ಹರಡಿ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಇದರ ನಿಯಂತ್ರಣವನ್ನು ಮಾಡೋದು ಸ್ವಲ್ಪ ಕಷ್ಟನೇ. ಆದರೂ ಕೂಡ ತೋಟವನ್ನು ಆರೋಗ್ಯವಾಗಿ ಇಡೋ ದೃಷ್ಟಿಯಲ್ಲಿ ಶಿಫಾರಸು ಮಾಡಿದಂತಹ ಪೊಟ್ಯಾಶ್ ಗೊಬ್ಬರದ 1.5 ಹೆಚ್ಚಿಗೆ ಕೊಡುವಂಥದ್ದು, ನಾವೀಗ 1200 ಗ್ರಾಮ್ ಕೊಡಬೇಕು ಅಂತ ಹೇಳ್ತೇವೆ ಪೊಟ್ಯಾಶ್ ಅಂಶವನ್ನು, ಅದರ 1.5 ಜೊತೆಗೆ ಕೊಡಬೇಕು, ಅಂದರೆ 1800 ಗ್ರಾಮ್ ಕೊಡಬೇಕಾಗ್ತದೆ. ಜೊತೆಗೆ 1 kg ಜಿಪ್ಸಮ್ ಮತ್ತು 50 g ಬೋರಾಕ್ಸ್ ಪ್ರತಿ ಮರಕ್ಕೆ ನೀಡಲಿಕ್ಕೆ ಶಿಫಾರಸು ಮಾಡಲಾಗ್ತದೆ. ಇನ್ನು ವರ್ಷದಲ್ಲಿ 3 ಬಾರಿ ಅಂದರೆ ಏಪ್ರಿಲ್, ಮೇ, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್, ಜನವರಿ ತಿಂಗಳಿನಲ್ಲಿ ನೀರಿನಲ್ಲಿ ಕರಗುವಂತಹ ಗಂಧಕ, ಅಂದರೆ ಅದನ್ನು 4 g ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗೊಂಚಲುಗಳು ಸಿಂಪಡಿಸೋದ್ರಿಂದನೂ ನುಸಿ ಪೀಡೆಯನ್ನು ನಿಯಂತ್ರಣದಲ್ಲಿ ಇಡಬಹುದು. ಇನ್ನು ಅತಿಯಾಗಿ ಪೀಡೆ ಇರುವಾಗ ರೂಟ್ ಫೀಡಿಂಗ್ ಕೂಡ, ಬೇರುಗಳ ಮುಖಾಂತರ ಔಷಧಿಯನ್ನು ಕೊಡುವಂಥ ಕೂಡ ಕ್ರಮ ಜಾರಿಯಲ್ಲಿದೆ. ಅದಕ್ಕೆ ಈ ನೆಮಜಾಲ್ ಅಂತ ಒಂದು ಔಷಧಿ ಇದೆ, ಅದನ್ನು 7.5 ml ಮತ್ತು 7.5 ml ನೀರು ಇವೆರಡಕ್ಕೂ ಬೆರೆಸಿ ಬೇರು ಉಣಿಸೋದ್ರ ಮುಖಾಂತರ ಇದನ್ನು ಹತೋಟಿ ಮಾಡಬಹುದು. ಇನ್ನು ಉಳಿದಂತೆ ಇನ್ನು ಬಯಾಲಜಿಕಲ್ ಕಂಟ್ರೋಲ್ ಮೆಥಡ್ಸು ಇವುಗಳ ಬಗ್ಗೆ ಎಲ್ಲ ಸಾಕಷ್ಟು ಅಧ್ಯಯನ ನಡೀತಾ ಇದೆ. ಇನ್ನು ಗರಿ ತಿನ್ನೋ ಹುಳ ಬಾಧೆ, ಹೌದು, ಇದು 1-2 ಗರಿಗಳಲ್ಲಿ ಗಮನಿಸಿದ ತಕ್ಷಣ ನಾವು ಅದನ್ನು ಕತ್ತರಿಸಿ ಸುಡಬೇಕು. ನಂತರ ಎಲ್ಲ ಮರಗಳ ಗರಿ ಭಾಗಕ್ಕೆ ಕಾರ್ಬರಿಲ್ ಅನ್ನುವಂಥ ಕೀಟನಾಶಕವನ್ನು ಅಂದರೆ 4 g ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವಂಥದ್ದು. ಇನ್ನು ಹುಳುಗಳನ್ನು ತಿನ್ನುವಂತಹ ಪರತಂತ್ರ ಜೀವಿಗಳಿದ್ದಾವೆ, ಅದು ಗೋನಿಯಾಜಸ್ ಮತ್ತು ಬ್ರಾಕಾನ್ ಅಂಥೇಳಿ, ಇದರ ಒಂದು 10-12 ಹುಳುಗಳನ್ನು ಪ್ರತಿ ಮರಕ್ಕೆ ಬಿಡುವ ಕಾರ್ಯಕ್ರಮವನ್ನು ಕೂಡ ಕೈಗೊಳ್ಳಬಹುದು. ಇನ್ನು ಕೆಂಪು ಮೂತಿ ಹುಳುವಿನ ಬಾಧೆ ಅಂತಿದೆ, ಇದರ ನಿಯಂತ್ರಣಕ್ಕೆ ಮರಗಳ ಕಾಂಡ ಯಾವ ಅದೇ ಕಾರಣಗಳಿಂದ ಗಾಯ ಆಗದಂತೆ ನೋಡಿಕೊಳ್ಬೇಕು. ಸುಳಿ ಭಾಗಕ್ಕೆ ಮತ್ತು ಎಲೆಯ ಸಂದುಗಳಿಗೆ ಮೆಲಾಥಿಯನ್ ಪುಡಿ ಮತ್ತು ಮರಳು ಮಿಶ್ರಣ ಅಂದರೆ 10 g ಸಮ ಪ್ರಮಾಣದಲ್ಲಿ ಬೆರೆಸಿ ಏಪ್ರಿಲ್, ಮೇ ಮತ್ತು ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ಹಾಕುವಂಥದ್ದು ಒಂದು ಕಾರ್ಯಕ್ರಮವನ್ನು ಕೈಗೊಳ್ಳಬೇಕು. ಇನ್ನು ಕಾಂಡ ಭಾಗಕ್ಕೆ ಗಾಯ ಆದರೆ ತಕ್ಷಣ ಕ್ಲೋರೋಫೈರಿಪಾಸ್ ಮತ್ತು ಮಣ್ಣಿನ ಮಿಶ್ರಣದಿಂದ ಅದನ್ನು ಸವರಬೇಕು, ಅದರ ಕಾಂಡದ ಮುಖಾಂತರ ಕೂಡ ಈ ಹುಳುಗಳು ಹಾನಿ ಮಾಡ್ತವೆ. ಇನ್ನು ಇದಲ್ಲದೆ ಈ ಹುಳುಗಳ ಪ್ರಾಯ ದುಂಬಿಗಳನ್ನು ಆಕರ್ಷಿಸುವಂತಹ ಫೆರಮೋನ್ಗಳು ಕೂಡ ಈಗ ಲಭ್ಯತೆ ಇದೆ. ಇದೆಲ್ಲ ಒಂದು ಸಮಗ್ರ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಇವು ಮುಖ್ಯವಾಗಿ ಕೀಟಗಳ ಬಗ್ಗೆ ಆಯಿತು. ಇನ್ನು ಈ ತೆಂಗಿಗೆ ಬರುವಂಥ ಮುಖ್ಯವಾದ ರೋಗಗಳು ಯಾವ್ಯಾವು, ಅವುಗಳ ಹತೋಟಿ ಹೇಗೆ ಅಂತೀರಿ? ಇವುಗಳಲ್ಲಿ ಸುಳಿ ಕೊಳೆ ರೋಗ ಅನ್ನುವಂಥದ್ದು, ಅಣಬೆ ರೋಗ ಮತ್ತು ಕಾಂಡ ಸೋರುವ ರೋಗ, ಇವು 3 ಬಹಳ ಮುಖ್ಯವಾದವು. ಸುಳಿ ಕೊಳೆ ರೋಗ ಬಂದಾಗ ಕೊಳತು ಒಣಗಿ ಹೋದಂತಹ ಸುಳಿ ಎಲೆಗಳನ್ನು ಹೊರತೆಗೆದು ಆ ಸುಳಿ ಭಾಗಕ್ಕೆ ಶೇಕಡ 1 ಬೋರ್ಡೋ ದ್ರಾವಣದಿಂದ ಚಿಕಿತ್ಸೆ ನೀಡಬೇಕು. ಇನ್ನು ಅಣಬೆ ರೋಗ ಬೇರಿಗೆ ತಗಲೋ ರೋಗ ಇದು, ಅಂದರೆ ಗ್ಯಾನೋಡರ್ಮ ಅನ್ನುವಂಥ ಫಂಗಸ್ಸಿಂದ ಬರುತ್ತೆ. ಇದು ಬೇರುಗಳು ಕೊಳತು ಹೋದ ಹಾಗೆ ಮರದ ತುದಿನಲ್ಲಿ ಕೆಳಭಾಗದ ಎಲೆಗಳು ಜೋತು ಬೀಳುತ್ತವೆ, ನಂತರ ಅವು ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣ ಮರ ಒಣಗ್ತದೆ ಮತ್ತು ಬುಡಭಾಗದಲ್ಲಿ ಅಣಬೆ ಬೆಳೆಯುವುದನ್ನು ಕೂಡ ನಾವು ಕಾಣಬಹುದು. ಅದಕ್ಕೆ ಇದನ್ನು ಅಣಬೆ ರೋಗ ಅಂತ ಕರೆಯುವಂಥದ್ದು. ಪ್ರಾರಂಭದಲ್ಲಿನೇ ಲಕ್ಷಣಗಳನ್ನು ಗುರುತಿಸಿಕೊಂಡು ಚಿಕಿತ್ಸೆ ನೀಡುವುದು ಅತ್ಯುತ್ತಮ. ಹೆಚ್ಚು ನಿರ್ಲಕ್ಷಿಸಲ್ಪಟ್ಟಂತಹ ತೋಟಗಳಲ್ಲಿ ಈ ಬಾಧೆ ಜಾಸ್ತಿ ಇರ್ತದೆ, ಅಣಬೆ ರೋಗ. ಹೌದು, ಇದಕ್ಕೆ ಅನೇಕ ಶಿಫಾರಸುಗಳಿವೆ ನಿಯಂತ್ರಣ ಮಾಡಲಿಕ್ಕೆ, ಅವುಗಳನ್ನು ತಿಳಿದುಕೊಂಡು ರೈತರು ಕಾರ್ಯವನ್ನು ಅನುಸರಿಸಬೇಕು. ಇನ್ನು ಕಾಂಡ ಸೋರುವ ರೋಗ ಅಂತೇಳಿ, ಇದು ನೆಲದಿಂದ 5-6 ಅಡಿ ಎತ್ತರಕ್ಕೆ ಕಾಂಡದ ಬಿರುಕುಗಳಿಂದ ಕೆಂಪು ರಸ ಸೋರ್ತಾ ಇರ್ತದೆ. ಇದು ಇದರ ಲಕ್ಷಣ. ಕ್ರಮೇಣ ಇದು ಮರ ಒಣಗೋದಕ್ಕೂ ಕೂಡ ಕಾರಣ ಆಗ್ತದೆ. ರಸ ಸೋರುತ್ತಿರುವ ಭಾಗಗಳನ್ನು ಕೆತ್ತಿ ಆ ಭಾಗಕ್ಕೆ ಶೇಕಡ 1 ಬೋರ್ಡೋ ದ್ರಾವಣ ಲೇಪಿಸೋದ್ರಿಂದ ಇದನ್ನು ಹತೋಟಿನಲ್ಲಿ ಇಡಬಹುದು. ಹೀಗೆ ಈ ಎಲ್ಲ ಕೀಟ ರೋಗಗಳಿಗೆ ಸಂಶೋಧನೆಗಳನ್ನು ಆಧರಿಸಿದಂತಹ ಹಲವಾರು ಚಿಕಿತ್ಸಾ ಕ್ರಮಗಳಿದ್ದಾವೆ. ಅದನ್ನು ವಿಜ್ಞಾನಿಗಳು ಶಿಫಾರಸು ಕೂಡ ಮಾಡಿರ್ತಾರೆ. ತೆಂಗು ಬೆಳೆಗಾರರು ಏನಂತ ಹೇಳಿದ್ರೆ ಅವರು ಸಂಬಂಧಪಟ್ಟಂತಹ ವಿಸ್ತರಣಾ ಕಾರ್ಯಕರ್ತರನ್ನು ಅಥವಾ ವಿಜ್ಞಾನಿಗಳನ್ನ ಸಂಪರ್ಕಿಸಿ ಮಾರ್ಗದರ್ಶನ ಪಡೆದು ಕ್ರಮ ಕೈಗೊಳ್ಳೋದು ಹೆಚ್ಚು ಸೂಕ್ತ ಅಂತ ಹೇಳಬಹುದು. ಈಗ ಮುಖ್ಯವಾಗಿ ತೆಂಗಿನ ಎಣ್ಣೆ ಬಹಳ ಮುಖ್ಯವಾದಂಥ ಉತ್ಪನ್ನ, ಜೊತೆಗೆ ಈ ಎಳನೀರು ಕೂಡ ಸಾಕಷ್ಟು ಉತ್ತಮವಾದಂಥ ಪೋಷಕಾಂಶಗಳನ್ನು ಹೊಂದಿರುವಂಥ ಪಾನೀಯ. ಇನ್ನು ಈ ತೆಂಗಿನ ನಾರಿನಿಂದ ನಾರಿನ ಉದ್ಯಮ ಕೂಡ ಇವತ್ತು ಸಾಕಷ್ಟು ಚೆನ್ನಾಗಿ ನಡೀತಾ ಇದೆ. ಇಷ್ಟೆಲ್ಲ ಇರುವಾಗ ಈ ತೆಂಗು ಬೆಳೆಗಾರರ ಬವಣೆ ಇವತ್ತು ಹೆಚ್ಚಾಗಿದೆ. ಇನ್ನು ಮಾರುಕಟ್ಟೆಯಲ್ಲಿ ಕೊಬ್ಬರಿ ಬೆಲೆ ಸಾಕಷ್ಟು ಏರಿಳಿತಗಳಿಗೆ ಒಳಗಾಗ್ತಾ ಇದೆ. ಆದರೂ ಕೂಡ ನಾವು ತೆಂಗನ್ನು ಕಲ್ಪವೃಕ್ಷ ಅಂತ ಕರಿತೀವಿ. ಇದಕ್ಕೆ ತಮ್ಮ ಅಭಿಪ್ರಾಯ ಏನು ಅಂತೀರಿ? ವಾರ್ಷಿಕ ಬೆಳೆಗಳಿಗೆ ಇದ್ದಂತೆ ಬಹುವಾರ್ಷಿಕ ಬೆಳೆಗಳಲ್ಲಿಯೂ ಕೂಡ ಇಳುವರಿ ಮತ್ತು ಬೆಲೆಗಳಲ್ಲಿ ಏರಿಳಿತ ಇದು ಒಂದು ಸರ್ವೇ ಸಾಮಾನ್ಯ ಮಾರುಕಟ್ಟೆನಲ್ಲಿ. ತೆಂಗಿನ ಬಗ್ಗೆ ಹೇಳಿದ ನಮ್ಮ ದೇಶದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗನ್ನು ಬೆಳೆಯಲಾಗ್ತಿದೆ. ಅಂದರೆ ಒಟ್ಟಾರೆ ಉತ್ಪನ್ನವೂ ಕೂಡ ಜಾಸ್ತಿ ಇದೆ. ಇದಕ್ಕಿಂತ ಹೆಚ್ಚಾಗಿ ತೆಂಗಿನ ಎಣ್ಣೆಗೆ ಅಂದರೆ ಮುಖ್ಯವಾದಂಥ ಒಂದು ಉತ್ಪನ್ನ ಏನಂತ ಹೇಳ್ತೇವೆ, ಇದಕ್ಕೆ ಪೂರಕವಾಗಿ ಉಳಿದ ಖಾದ್ಯ ತೈಲಗಳ ಪೈಪೋಟಿ ಇದ್ದೇ ಇದೆ. ಆರೋಗ್ಯದ ದೃಷ್ಟಿಯಿಂದ ಇತ್ತೀಚಿನವರೆಗೂ ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ ತೆಂಗಿನ ಎಣ್ಣೆ ಅಷ್ಟು ಒಳ್ಳೆಯದಲ್ಲ ಎನ್ನುವಂಥ ಒಂದು ಅಭಿಪ್ರಾಯ ಜನರಲ್ಲಿ ಮೂಡಿಸ್ತಾ ಇತ್ತು. ಆದರೆ ಪರಿಸ್ಥಿತಿ ಈಗ ಹಾಗಿಲ್ಲ. ವಿಜ್ಞಾನಿಗಳು ಸಾಕಷ್ಟು ಸಂಶೋಧನೆ ಮಾಡಿದ್ದಾರೆ. ತೆಂಗಿನೆಣ್ಣೆ ಖಾದ್ಯ ತೈಲವಾಗಿ ಇದು ಹೆಚ್ಚು ಆರೋಗ್ಯಕರ ಅನ್ನುವಂಥದ್ರು ಕೂಡ ಶಿಫಾರಸು ಮಾಡಲಾಗ್ತದೆ. ಅದರಲ್ಲೂ ಇತ್ತೀಚೆಗೆ ವರ್ಜಿನ್ ತೆಂಗಿನೆಣ್ಣೆ ಅಂತ ಕೇಳಿರ್ಬೋದು, ಅದನ್ನು ಕೂಡ ಉತ್ಪಾದನೆ ಮಾಡೋದ್ರಿಂದ ಅದು ದೇಹಕ್ಕೆ ಬಹಳ ಆರೋಗ್ಯಕರ ಅನ್ನುವಂಥದ್ದನ್ನು ಕೂಡ ಪ್ರಮಾಣೀಕರಿಸಲಾಗಿದೆ. ಇನ್ನು ಉಳಿದಂತೆ ತೆಂಗಿನ ಎಣ್ಣೆ ಅದನ್ನು ತೈಲ ರೂಪದಲ್ಲಿ ಬಳಕೆ ಜಾಸ್ತಿ ಆಗೋದು ಎಲ್ಲರಿಗೂ ಗೊತ್ತಿದೆ. ಇನ್ನು ಫ್ರೆಶ್ ಕೋಕೋನಟ್, ಕೋಕೋನಟ್ ಮಿಲ್ಕ್, ಎಳನೀರು, ಹೀಗೆ 10 ಹಲವಾರು ಉದ್ಯಮಗಳಲ್ಲಿ ಇದರ ಬೇಡಿಕೆ ಇದ್ದೇ ಇದೆ. ಅಂದರೆ ಹೀಗೆ ಬಳಸೋರು ಇರೋವರೆಗೆ ಬೇಡಿಕೆಗಂತೂ ಏನು ತೊಂದರೆ ಇಲ್ಲ ಅಂತ ಹೇಳಬಹುದು. ಉದಾಹರಣೆಗೆ ಈ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಕೇರಳದಲ್ಲಿ ತೆಂಗಿನ ಎಣ್ಣೆನೇ ದಿನನಿತ್ಯದ ಅಡುಗೆ ಎಣ್ಣೆ. ಇನ್ನು ಹೇರ್ ಆಯಿಲ್ ಅಂತ ಹೇಳಿದ್ರೆ ಅದು ತೆಂಗಿನ ಎಣ್ಣೆ. ಇನ್ನು ಚರ್ಮದ ಆರೋಗ್ಯಕ್ಕೆ ಮಾಯಿಶ್ಚರೈಸರ್, ಅದು ತೆಂಗಿನ ಎಣ್ಣೆ. ಹೀಗೆ ಎಲ್ಲಾ ರೀತಿಯಲ್ಲೂ ಬಳಕೆ ಮಾಡಲಾಗ್ತಾ ಇದೆ. ಅಂದ್ರೆ ತೆಂಗಿನ ಎಣ್ಣೆಯನ್ನ ಇತ್ತೀಚೆಗೆ ಇದನ್ನ ಪವರ್ ಫುಡ್ ಅಂತ ಕೂಡ ಡಿಕ್ಲೇರ್ ಮಾಡಲಾಗಿದೆ. ಇನ್ನು ಏನು ಅಂತ ಹೇಳಿದ್ರೆ ಕೃಷಿಕರಾಗಿ ನಾವು ಯೋಚನೆ ಮಾಡಬೇಕಾದ ಏನಂತ ಹೇಳಿದ್ರೆ ಉತ್ತಮ ಬೆಳೆ ತೆಗೆಯುವ ಅಂತಹ ನಿಟ್ಟಿನಲ್ಲಿ ನೀರಿನ ಸಂರಕ್ಷಣೆ ಮತ್ತು ಅದರ ಸಮರ್ಪಕ ಬಳಕೆ, ಶಿಫಾರಸು ಮಾಡಿದ ಪೋಷಕಾಂಶಗಳನ್ನು ತಪ್ಪದೇ ಕೊಡುವಂಥದ್ದು, ಕೀಟ ರೋಗಗಳ ನಿಯಂತ್ರಣಕ್ಕೆ ಹೆಚ್ಚಿನ ಕಾಳಜಿ ಮತ್ತು ಕ್ರಮ ಕೈಗೊಳ್ಳೋದು ಬಹಳ ಮುಖ್ಯ. ಇವೆಲ್ಲವನ್ನು ಅನುಸರಿಸೋದ್ರಿಂದ ತೆಂಗಿನ ಇಳುವರಿಯನ್ನು ಜಾಸ್ತಿ ಮಾಡ್ಕೋಬಹುದು. ಮಾರುಕಟ್ಟೆಯಲ್ಲಿ ಇದರ ಬಹು ಉಪಯೋಗಗಳಿಂದಾಗಿ ಇದಕ್ಕೆ ಏನೋ ಒಂದು ಮಾರ್ಕೆಟ್ ಕೊರತೆನೂ ಆಗಲಾರದು. ಮುಂದಿನ ಭವಿಷ್ಯ ಇದಕ್ಕಿದ್ದೇ ಇದೆ ಅನ್ನುವಂಥ ಮಾತನ್ನು ಹೇಳ್ಬೋದು. ರೈತ ಬಾಂಧವರೇ, ತಮಗೆ ಈ ತೆಂಗಿನ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಮಹಾಬಲೇಶ್ವರ ಹೆಗ್ಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9740132900. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9740132900. ತುಂಬ ಸಂತೋಷ ಡಾಕ್ಟರ್ ಮಹಾಬಲೇಶ್ವರ ಹೆಗ್ಡೆ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ತೆಂಗಿನ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೂ ತೆಂಗಿನ ಬೇಸಾಯ ಕ್ರಮಗಳನ್ನು ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ಪ್ರಾಧ್ಯಾಪಕರಾದ ಡಾಕ್ಟರ್ ಮಹಾಬಲೇಶ್ವರ ಹೆಗ್ಡೆ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಆತ್ಮೀಯ ರೈತ ಬಾಂಧವರೇ, ಇದೇ ಗುರುವಾರ ದಿನಾಂಕ 24 ಸಂಜೆ 5:30-6 ಗಂಟೆಯವರೆಗೆ ಪ್ರಸಾರವಾಗುವ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರುವವರು ಕರೆ ಮಾಡಿ ಮಾಹಿತಿ ಪಡೆದುಕೊಳ್ಳಲು ನಮ್ಮ ದೂರವಾಣಿ ಸಂಖ್ಯೆಗಳು 2237074777, 2237478, 2237499, STD ಕೋಡ್ 080, ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಅವಲೋಕನ, ಆರು ಗಂಟೆ ಐವತ್ತೊಂದು ನಿಮಿಷಕ್ಕೆ ದೇಶಭಕ್ತಿ ಗೀತೆ, ಏಳು ಗಂಟೆ ಎರಡು ನಿಮಿಷಕ್ಕೆ ಚಿತ್ರಗೀತೆಗಳು, ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಕಾರ್ಯಕಲಾಪಗಳ ಸಮೀಕ್ಷೆ, ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಸ್ನೇಹ ಭಾರತಿಯಲ್ಲಿ ತೆಲುಗು ಕಾರ್ಯಕ್ರಮ, ಪ್ರಮೀಳಾ ಗೋಪಾಲ್ ಅವರಿಂದ ಭಾಷಣ, ವಿ ರಾಮಲಕ್ಷ್ಮಿ ಅವರಿಂದ ಸಣ್ಣ ಕಥೆಯನ್ನ ಆಲಿಸಲಿದ್ದೀರಿ. ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಯಕ್ಷಗಾನ, ಎಎಸ್ ನಂಜಪ್ಪ ಮತ್ತು ಸಂಗಡಿಗರಿಂದ. ಹತ್ತು ಗಂಟೆಗೆ ದ ಪವರ್ ಆಫ್ ಲಿಸ್ನಿಂಗ್ ನ್ಯೂ ನಾಲೆಡ್ಜ್ ಸೀರೀಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಚಿತ್ರಗೀತೆಗಳು. ಇವಿಷ್ಟು ಕಾರ್ಯಕ್ರಮಗಳು ಇನ್ನು ಮುಂದೆ ಮೂಡಿಬರಲಿದೆ. ನಿಮಗೆ ಜಾಹೀರಾತು ವಿಭಾಗದಲ್ಲಿ ಕೆಲಸ ಮಾಡೋದಕ್ಕೆ ಆಸಕ್ತಿ ಇದೆಯಾ? ಮಾರ್ಕೆಟಿಂಗ್ನಲ್ಲಿ ಅನುಭವ ಇದೆಯಾ? ಹಾಗಿದ್ರೆ ಬೆಂಗಳೂರು ಆಕಾಶವಾಣಿಯಲ್ಲಿ ಜಾಹೀರಾತು ಪ್ರತಿನಿಧಿಗಳು ಅಂದರೆ ಕ್ಯಾನ್ವಾಸರ್ಗಳಾಗಿ ಕೆಲಸ ಮಾಡೋದಕ್ಕೆ ಇಲ್ಲೊಂದು ಸದವಕಾಶ. ಆಸಕ್ತ ಯುವಕ ಯುವತಿ